ಫ್ಯಾಕ್ಟ್ರಿಗ್ ಹೋಗ್ಬಿಡ್ತು. ಐದ್ ಎಕರೆ ಇತ್ತು, ನಮ್ ಗಂಡನ್ ಮನೆ ಐದ್ ಮಂದಿ ಇದ್ರು ಅಣ್ಣ ತಮ್ಳು, ಮನುಷ್ಯಾಗ ಒಂದ್ ಎಕರೆ ಬಂದಿತ್ತು. ಅದನ್ನ ಐದ್ ಎಕರೆ ಒಮ್ಮೆ ಕೊಟ್ರು, ಮನುಷ್ಯಾಗ ಎರಡ್ ಲಕ್ಷ ಹಂಚ್ಕೊಂಡ್ಬಿಟ್ರು. ಅದು ಹೋದ್ಮೇಲೆ ನಿಮ್ಮ ಜೀವನಕ್ಕೆ, ನಿಮ್ಮ ಹೊಟ್ಟೆ ಪಾಡಿ, ನಿಮ್ ಕುಟುಂಬ ನಿರ್ವಹಣೆಗೆ ಏನ್ ಮಾಡ್ತಿದ್ರಿ? ಎಲ್ಲಾರು ಬಂಗ ದುಡಿಯಕ್ ಹೋಗದ ನಾವು ವರ್ಷದಿಂದ. ಏನೇನ್ ಕೆಲಸ ಮಾಡ್ತಾರೆ? ನನ್ ಮಕ್ಳು ಒಬ್ಬ ತಂದೆ ಇದ್ರಾಗ ಇದನ್ನ ಲಾರಿ ಹೊಡಿತಾನ, ಇನ್ನ ಮೂವರ್ ಅಲ್ಲಿ ಸಿಕ್ಕಲ್ಲಿ ಹೋಗ್ತಾರೆ. ಒಟ್ಟು ನಿಮ್ಮ ಕುಟುಂಬ ಕೂಲಿ ಅರಿಸ್ಕೊಂಡೆ ಜೀವನ ಮಾಡ್ತೇವೆ? ಬರೀ ಕೂಲಿ, ನಾವು ಎಲ್ಲರೂ ಕೂಲಿ ನಾವು. ಇವಾಗ ಯಾರು ಏನು ಕೆಲಸನೇ ಇಲ್ಲ. ನಿಮ್ದು ಸ್ವಂತ ಭೂಮಿ ಇತ್ತಲ್ವಾ, ನಿಮ್ ಗಂಡನ ಮನೆ ಇದೆ, ಅವಾಗ ಏನೇನ್ ಬೆಳಿತಿದ್ರಿ? ಜೋಳ, ಸಜ್ಜ, ಕಡ್ಲೆ, ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ನಾವು. ಅವಾಗ ಚೆನ್ನಾಗಿತ್ತು ಜೀವನ ಎಲ್ಲ? ಜೀವನ ಅವಾಗ ಚೆನ್ನಾಗಿತ್ತು. ನಾವು ನಾನು ಎಲ್ಲೆಲ್ಲಿ ಬದುಕಿ ಹೋಗ್ತಿದ್ದಿಲ್ಲ, ಬರೀ ಹೊಲ ಮನೆ ಬದುಕ ಮಾಡ್ಕೊಂತೀನಿ. ನಿಮ್ಮ ಹೊಲದ ಕೆಲಸನೇ ಸಾಕಷ್ಟು ಮಾಡ್ತಾ? ಸಾಕಷ್ಟು ಮಾಡ್ತೀನಿ. ಮಾಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಬಟ್ಟೆ ಚೆನ್ನಾಗಿ ಬಟ್ಟೆ ಚೆನ್ನಾಗಿ ಆಗ್ತಿತ್ತು. ಹಿಂದೆ ಗಡಿಗಿಂತ ಬ್ಯಾಸಿಗೆದಿಂದ ಹೋಗ್ತಿದ್ ನೋಡ್ರಿ, ಸುಗ್ಗಿಯಾಗಂತ ಎಲ್ಲಿಗೆ ಕಾಲಿಡ್ತಿದ್ದಿಲ್ಲ. ಸುಗ್ಗಿಯಾಗ ನಿಮ್ ಹೊಲದ ಕೆಲಸ ಮಾಡಿದ್ರೆ ಸಾಕಾಗಿತ್ತು. ಯಾವಾಗ ಹೊಲ ಹೋದ್ಮೇಲೆ ಕಾರ್ಖಾನೆಗೆ ಅದು ಹೋದ್ಮೇಲೆ ಆ ನಂತರದಲ್ಲಿ ನೀವೆಲ್ಲ ಕೃಷಿ ಕೂಲಿಯನ್ನೇ ಮಾಡ್ಕೊಂಡು? ಇವಾಗ ಕೂಲಿನ ಮಾಡ್ಕೊಂಡು ಜೀವನ ಮಾಡ್ತೀವಿ. ಎಲ್ಲ ಕೂಲಿ ಮಾಡಕ್ಕೆ ಉಪ್ಪಕ್ನಳ್ಳಿ ಮರ ಬಾಳು ಆಡಿ ಅಂಶ ಅಂದ್ರ ಎಲ್ಲವಕ್ಕ ಹೋಗ್ತಾರ. ಅಲ್ಲೆಲ್ಲ ಹೋಗ್ಕು ಅಂದ್ರೆ ಆಟ. ಇಲ್ಲಿ ನಿಮ್ ಭಾಗದಲ್ಲಿ ಕೆಲಸ ಇಲ್ವಾ? ಇಲ್ಲ ಇಲ್ಲ, ಮರಮ್ನಳ್ಳಿಯಲ್ಲಿ ಏನೇನಿಲ್ಲ ಇವಾಗ ನಮ್ಗೆ. ಹೌದಾ? ಆಟದಾರ ಕರ್ಕೊಂಡ್ ಹೋಗ್ತಾರ, ಕರ್ಕೊಂಡ್ ಬಂದ್ ಬಿಡ್ತಾರೆ. ಎಷ್ಟು ಕೊಡ್ತಾರಮ್ಮ ಕೂಲಿ ನಿಮ್ಗೆ? 150. 150 ರೂಪಾಯಿ ಒಂದು ದಿನಕ್ಕೆ? ಒಂದ್ ದಿನಕ್ಕೆ. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಾ? 6 ಗಂಟೆಗೆ ಹೋದಾರ, 2 ಗಂಟೆಗೆ ಅಲ್ಲಿ ಕೈ ಬಿಡ್ತಾರೆ. ಇಲ್ಲಿ 3 ಗಂಟೆ ಆಗ್ತೈತಿ ನಾವು ಬರತೈತಿ. ಈಗ ನಿಮ್ಗೆ ತಿಂಗಳ ಪೂರ್ತಿ ಕೆಲಸ ಇರ್ತದ ಅಲ್ಲೆಲ್ಲ? ದಿನ ಇರ್ತೈತಿ ಕೆಲಸ, ದಿನ ಇರ್ತದೆ. ದಿನ ನಾವು ನಮ್ಗೆ ರೋಸಿಗೆ ಬಂದಾಗ ಬಿಡೋದು, ರೋಸಿಗೆ ಅಲ್ದಾಗ ಹೋಗೋದು. ದಿನ ಇರ್ತೈತೆ, ದಿನ ಇರ್ತದೆ. ವರ್ಷ ಪೂರ್ತಿ ನಿಮ್ಮ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ ಈಗ ಕೆಲಸಗಳು? ಕೆಲಸಗಳೇನ್ ತಂದ್ರೆ ನಮ್ಗೆ ಏಕ್ತಿದ್ರು ಹೋಗೋದು, ಏಕ್ತಿಲ್ದ್ರ ಇದ್ ಬಿಡ. ಈಗ ನಿಮ್ಮ ಓಣಿಯಿಂದ ಎಷ್ಟು ಜನ ಹೋಗ್ತಾರೆ ಹಿಂಗೆಲ್ಲ? ನಮ್ ಜನ 10-12 ಮಂದಿ ಹೋಗ್ ನಮ್ಮ ಓಣಿಯಾಗ. ಅಲ್ಲಿ 10 ಮಸ್ತ್ ಮಂದಿ ಬರ್ತಾರೆ, 2-3 ಆಟ ಹೋಗ್ ಕೇರಂಬ ಕೇರಿ. ಅಂದ್ರೆ ಈಗ ಈ ಭಾಗದಲ್ಲಿ ಹೊಲಗಳೆಲ್ಲ ಫ್ಯಾಕ್ಟ್ರಿಗೆ ಹೋಯ್ತು, ಮತ್ತೆ ಬೇರೆ ಕೃಷಿ ಚಟುವಟಿಕೆಗಳು ಇಲ್ಲ? ಇಲ್ಲ ಇಲ್ಲ, ಉತ್ತೋದು ಬಿತ್ತೋದು ಕಮ್ಮಿ ಆಗ್ಬಿಟ್ಟು, ಬಿತ್ತೋದು ಕಮ್ಮಿ ಆಗ್ಬಿಟ್ಟು. ಈಗ ಇಲ್ಲಿ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ? ಹಂಗಾಗಿ ಆ ಕಡೆ ಎಲ್ಲ ಹೋಗ್ತೀರಿ? ಆ ಕಡೆಗೆ ಹೋಗ್ಬಿಟ್ಟು. ಅಲ್ಲಿ ಏನೇನ್ ಕೆಲಸ ಮಾಡ್ತಿರೋ ನೀವು? ದಾಳಿಂಬ್ರೆ ಗಿಡದಾಗ ಮಾಡ್ತು. ಏನ್ ಮಾಡ್ತೀರಿ ದಾಳಿಂಬ್ರೆ ಗಿಡದಲ್ಲಿ? ಏನ್ ಕೆಲಸ ಮಾಡ್ತೀವಿ? ಕಳೆ ತೆಗಿತೀವಿ, ಮತ್ತೆ ಚಿಗುರು ಅರಿತೀವಿ. ಅದನ್ನ ಚಿಗುರು ಹೊಡೆದಿರ್ತೈತಲ್ಲ ಅದು, ಅದ್ರೊಳ ಹಣ್ಣು ಅರಿಯೋದು, ಕೆಟ್ಟ ಹಣ್ಣು ಅರಿಯೋದು, ಮತ್ತೆ ಒಂದೊಂದ್ ತಡ ಹಣ್ಣು ಬಂದಾಗ ಹಣ್ಣು ಅರಿಯೋದು. ಅದಷ್ಟು ಮಾಡ್ತೀವಿ ಆ ದಾಳಿಂಬ್ರೆ ಗಿಡದ. ಅದು ಮತ್ತೆ ಕತ್ತರಿಸ್ತಾರಲ್ಲ ಅವಾಗ ಕಸ ಬೆಳಿತೀವಿ ಸಾಲಾಗ, ಸಾಲಲ್ಲ ಹಂಗ ಕಟ್ ಮಾಡ್ತಾರಲ್ವಾ ಒಣಗಿದ್ದ. ಯಾವಾಗ ಹಣ್ಣು ಅರಿಯೋದಾಗತ್ತಡ ಕಟ್ ಮಾಡಿಬಿಡ್ತಾರ ಅವರು. ಅದನ್ನ ಕತ್ತರಿಸಿರ್ತಾರಲ್ಲ, ಅದು ಓಟು ಬೆಳೆದು ಎತ್ತಿ ಹಾಕ್ಬೇಕು. ಮತ್ತೇನೇನ್ ಮಾಡ್ತೀರಿ? ಮತ್ತೆ ಯಾರ್ದನ ಬೇರೆ ಯಾರೋ ಮತ್ತೆ ಇದ್ದಾರೆ, ಕಡ್ಲೆ ಕಳೆವು, ಕಬ್ಬಿನ ಕಳೆವು, ಮತ್ತೆ ಕೆಸರು ಗದ್ದೆ ಕಳೆವು ಅಂತ ಹೋಗ್ಕು. ಮತ್ತೆ ಅವ್ರು ಅಲ್ಲಿ ಆಟದವ್ರು ಎಲ್ಲಿ ಬಿಡ್ತಾರ ಅಲ್ಲಿ ಅಲ್ಲಿ ಹೋಗ್ತೀವಿ. ಈಗ ಇಲ್ಲಿ ಇಂತಲ್ಲಿ ಕೆಲಸ ಐತಿ ಅಂತ ಹೇಳಿ ಕರ್ಕೊಂಡು ಹೋಗೋರು ಯಾರು? ಅವ್ರೇ ನಮಗ್ ಕೆಲ್ಸ ಕೊಡೋದು. ಮತ್ತೆ ಅವ್ರೆ ಇಂತಲ್ಲಿಗೆ ಹೋಗುವ ಇಂಥದೈತೆ ಅಂತ ಅಲ್ಲಿ ಕರ್ಕೊಂಡೋಗಿ ಅದ್ರಕ್ ಬಿಡ್ತಾರ. ಅವ್ರದ ತಾತಂದ್ರೆ ಇನ್ನೊಂದ್ ಹೊಲ್ದಕ್ ಮತ್ತೆ. ಈಗ ಕೂಲಿ ಕೊಡೋ ಜವಾಬ್ದಾರಿ ಹೊಲದ ಮಾಲೀಕಿಂದ ಆಟೋದಾರದ? ಆಟೋದಾತಂದ ಓಟ ತೀಸ್ಕೊಂಬಂದ್ ನಮಗ್ ವಾರಕ್ ಕೊಟ್ಬಿಡ್ತಾರ, ವಾರಕ್ ಅಂತಳು. ಈಗ ನಿಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಾರಲ್ವಾ, ಆಟೋ ಚಾರ್ಜ್ ನೀವ್ ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ತಮ್ದ ಅವ್ರ ಹೊಲ್ದರ್ ಕೊಡ್ತಾರ, ಹೊಲ್ದರು ಕೊಡ್ತಾರ. ಆತ ಆಟ ಎಷ್ಟಂತ ದೂರದ ಹೊಲ್ಗಳಿಗೆ 700, ಮತ್ತೆ ಶನಿಯಲ್ಲಿದ್ದ ಹೊಲ್ಗಳಿಗೆ 500 ಮಾತಾಡ್ಕೊಂತಾರ ಅವ್ರ. ಆಗ ಕರ್ಕೊಂಡ್ಬರಕ್ ಕೂಲಿ ನಿಮ್ದ್ರಲ್ಲಿ ಏನಾದ್ರೂ ಕಟ್ ಮಾಡ್ತಾರ ಅಷ್ಟೇ ಕೊಡ್ತಾರ? ಏನೇನು ಕಟ್ ಮಾಡಕ್ಕಲ್ಲ ಪಾಪ, ಅವ್ರು ಕಟ್ ಮಾಡಕ್ಕಡ್ರಿ, ನಮ್ಗೆ ಕಟ್ ಮಾಡೋದಲ್ಲ ಅವ್ರು. ಹೊಲ್ದವ್ರ ಎಷ್ಟು ಕೊಡ್ತಾರ ಅಷ್ಟು ಕೂಲಿ ಕೊಡ್ತಾರೆ? ಹೊಲ್ದವ್ರ ಅಷ್ಟು ಕೂಲಿ ಅವ್ರು ಲೆಕ್ಕ ಮಾಡ್ಕೊಂಡ್ಬಿಡ್ತೀವಿ ಲೀಸ್ ಹಾಳಾಗ್ಯಾವ ಅಂತ. ಅಲ್ಲ ನಿಮಗ್ ಕೊಡೋ ಕೂಲಿಯಲ್ಲಿ ಏನಾದ್ರೂ ಕಟ್ ಮಾಡ್ತಾರ? ಇಲ್ಲ ಇಲ್ಲ ಇಲ್ಲ, ಕಟ್ ಮಾಡೋದಲ್ಲ ನಮಗ್, ಕಟ್ ಮಾಡೋದಲ್ಲ ಅವ್ರು. ನಮ್ ಕೂಲಿ 100 ಕೂಲಿ ಬರ್ತಾರೆ. 100 ಕೂಲಿ ದಿನ ಸಂಜೆ ಕೊಡ್ತಾರ, ವಾರಕ್ಕೊಂದ್ಸಲ ಕೊಡ್ತಾರ? ವಾರಕ್ಕೊಂದ್ಸಲ. ಯಾವಾರ ಬಟವಾಡೆ ಮಾಡೋದು? ಸೋಮವಾರ. ಸೋಮವಾರ ಬಟವಾಡೆ ಮಾಡ್ತಾರೆ? ಸೋಮವಾರ. ಇಲ್ಲಿಗೆ ಬಂದ್ ಮಾಡ್ತಾರ? ಮತ್ತೆ ಆಟದಾಗ ಇರ್ತವಲ್ಲ ಅಲ್ಲೇ ಕೊಟ್ಬಿಡ್ತಾರೆ. ಸೋಮವಾರ ಸಾಮಾನ್ಯವಾಗಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರ ರೈತರು? ಹೋಗು ಮತ್ತೆ ಒಂದೊಂದೇನು ಇಲ್ಲದ್ರ ಬಿಟ್ಬಿಟ್ರೆ ಮತ್ತೆ ತಾನ ಓದರ್ ಕೈ ಕೊಟ್ಬಿಡ್ರಿ. ಯಾರನ್ನ ಮತ್ತಿದ್ದಾರ ಇದ್ದಾರ ಹೋಗೋದು ನಮ್ಮಂತವ್ರು ಯಾರ. ಹಂಗ್ ಕೊಟ್ಟಾರ ಇದ್ದಾರ ಕೈ ಕೊಟ್ಟ ಕಳ್ಸಿಬಿಡ್ತಾರ. ಸಾಮಾನ್ಯವಾಗಿ ರೈತರು ಸೋಮವಾರ ದಿನ ಕೆಲ್ಸಕ್ ಹೋಗಲ್ಲ ಅಂತ ಎಲ್ಲ ಹೋಗ್ತೀವಿ ನಾವು. ಈಗ ಹೋಗ್ತೀರಿ? ಈಗ ಹೋಗ್ತೀವಿ. ನಿಮ್ಮ ಸ್ವಂತ ಹೊಲ ಇದ್ದಾಗ ಸ್ವಂತ ರಾಜ ಮಾಡ್ಕೊಂಡು ಮನೆ ಕುಟ್ಟೋದು ಬೀಸೋದು ಕಾರ್ ಪುಡಿಯಲ್ಲಿ ಅದೇ ಇದೆಲ್ಲ ಅಂತ ಮಾಡ್ಕೊಂತಿದ್ವಿ ನಾವು ಅವಾಗ. ಅವಾಗ ಈಗ ಕೂಲಿ ಕೆಲಸ ಆಗಿರೋದ್ರಿಂದ ಅನಿವಾರ್ಯವಾಗಿ ಹೋಗ್ಬೇಕು. ಹ್ಮ್, ಈಗ ಕೂಲಿ ಕೆಲ್ಸ ಮತ್ತೆ ಸುಮ್ನೆ ಹೋಗೋದು ಬರೋದು ಮತ್ತೆ ಹಂಗ ಓಡಾಡಿ ಸೇತ ಹೋಗಾರ. ಈಗ ನಿಮಗೆ ವಾರಕ್ಕೆ ಎಷ್ಟು ಸಿಗುತ್ತೆ ನಿಮ್ ಕೈಗೆ? ಈಗ 150 ರೂಪಾಯಿ ದಿನ ಪಕ್ಕ ಆಗುತ್ತಾ? ಪಕ್ಕ 150 ರೂಪಾಯಿ. ಇನ್ನ ಸ್ವಚ್ಛ ಸರ್ ಇದಾರಲ್ಲ ಅವ್ರಿಗೆ ಜಾಸ್ತಿ ಬರ್ತೈತಿ. ವಾರ 1,100 ದುಡಿತೀರಿ? 8 ದಿನ ಹೋದ್ರ 1,000 ರೂಪಾಯಿ ಆಕೈತಿ. 1,000 ರೂಪಾಯಿ ಆಗುತ್ತೆ. ತಿಂಗಳಿಗೆ ಒಂದು 4,000-5,000 ಆಗುತ್ತಾ? ಆಗ್ತೈತಿ ರೀ. ಮತ್ತೆ ಹೋದಾರ್ದು ನಾವೇನ್ ಮತ್ತೆ ಒಂದಿನ ಹೋಗೋದು ಒಂದಿನ ಬಿಡೋದು ರೋಸಿಗೆ ಅಂತ ಮತ್ತೆ ತೀರ ನಮ್ಗೆ ರೋಸಿಗೆ ಬರ್ತೈತೆ ಅಲ್ಲಿ ಎಟ ನಮ್ ಖರ್ಚಿನ ಪೂರ್ತಿ ಆಗಲ್ಲ ಅಂಬದು ಹೋಗೋದು. ಈಗ ದಾಳಿಂಬೆ ತೋಟದಲ್ಲಿ ಕೆಲಸ ಮಾಡ್ತೀರಿ, ಭತ್ತದಲ್ಲಿ ಸಸಿ ನಾಟಿ ಮಾಡೋದು ಹಿಡಿತೀರೇನ? ನಾವು ಹೋಗಕ್ಕಲ್ಲ, ಇನ್ನು ಹೋಗಾರ ಮಂದಿ ಹೋಗಾರ. ನೀವು ಕಳೆ ತೆಗೆಯೋದಷ್ಟೇ ಕೆಲಸ? ನಾವು ದಾಳಿಂಬ್ರಿ ಗಿಡದಾಗ ಕಳೆ ತೆಗೆಯೋದು ಚಿಗುರು ಹಿಂಗ ಹರಿತೀವಿ ಆ ಚಿಗುರು ಹೊಂಟಿರ್ತೈತೆ ಅಲ್ಲ ಅದು ಆ ಚಿಗುರು ಹರಿಸಿ ಬಿಡ್ತಾರ ಅವ್ರು ಆ ಚಿಗುರು ಓಟ ಹರಿಬೇಕು ಹಂಗ. ಆ ಚಿಗುರು ಹರಿದ್ಮೇಲೆ ಮತ್ತೆ ಹೂವು ಕುಂದಿರ್ತೈತೆ, ಅದು ಸ್ವಲ್ಪ ಕುಂತಿದ್ರೆ ಅವರು ಒಂದು ಎಣ್ಣೆ ಹೊಡೆದು ಬಿಡ್ತಾರೆ ಮತ್ತೆ ಅವಾಗ ಮತ್ತೆ ಆ ಹೂವು ಒಂದೊಂದು ಕುಂತಾವ ಅಂದ್ರೆ ಅರಿಸಿ ಬಿಡ್ತಾರೆ ಮತ್ತೆ ಹೂವು ಕೂಡ ಅರಿಸ್ತಾರೆ. ಹ್ಮ್, ಬೇಸ್ ಕುಂತ ಮೇಲೆ ಬಿಡ್ತಾರ ಅವ್ರು. ಸೊ ಹಂಗಾಗಿ ಈಗ ಹಗರಿಬೊಮ್ಮನಹಳ್ಳಿ ಸುತ್ತಮುತ್ತಲು ದಾಳಿಂಬೆ ತೋಟಗಳು ಆಗಿರೋದ್ರಿಂದ ನಿಮ್ಗೆಲ್ಲ ಸ್ವಲ್ಪ ಜೀವನಕ್ಕೆ ಆಧಾರ ಆಗೈತಿ ಇವಾಗ ನಮ್ಗೆ. ಖರೆಗೆ ಅಂದ್ರೆ ನಾವು ಇಲ್ಲಿ ಇರ್ತದಿಲ್ರಿ ಬದುಕು ನಮ್ಮೂರ ಯಾವ ಬದುಕೈತಿ ಇಲ್ಲಿ ಓಸು ಹೋಗ್ಯ ಹೊಲ್ಗಳು ಓಸು ಯಾವ ಬದುಕೈತಿ ಇಲ್ಲಿ. ಹ್ಮ್, ಅವ್ರು ಇದ್ದಾರೆ ಇದ್ದಾರೆ ಹೊಳೆ ಸಾಲ ಎಲ್ಲ ಇತ್ತಲ್ಲ ಹೊಳೆ ಸಾಲ ಇದಾವ ಮತ್ತೆ ಸಶಕ್ತಕ್ಕೆ ಹೋಗಾರ ಮಂದಿ ಹೋಗಾರ ಸಶಕ್ತಕ್ಕೆ ಹೋಗಾರ. ನಮ್ ಕೈಲಿ ಆಗೋದಲ್ಲ ನಾವು ಹೋಗೋದಲ್ಲ ಸಶಕ್ತಕ್ಕ 70 ವರ್ಷ ಅಂತಿದ್ದಿ. ಈಗ ನೀನ್ ಕೂಲಿ ಮಾಡಕ್ ಹೋದ್ರೆ ಅವ್ರು ಏನ್ ಕೆಲ್ಸ ಮಾಡ್ತೀನಿ ಅಂತ ಹಂಗೇನಾರ ಅಂತಾರ? ಅಯ್ಯೋ, ಒಂದಿನ ಆಟದ ತಂದಿದ್ದ ಇನ್ನೊಬ್ರಿಗೆ ಹೇಳಿದ್ ಅಯ್ಯಮ್ಮನ್ ಬ್ಯಾಡ ಅಂದ್ಬಿಡ್ರಮ್ಮ ನೆಕ್ಕೆತೇನೆ ಮುರಿಬೇಕ ಅಂದ್ರೆ ಆಕೆ ಅಂದ್ಬಿಟ್ಲು ಯಪ್ಪ ನಮ್ಮನ್ ಏನ್ ಅಡ್ಡಾಳ್ತಿ ಬಾರ ಅಜ್ಜಟ್ ನೀನ್ ಬದುಕ್ ಮಾಡ್ತೇನಲ್ಲ ಇಲ್ಲೊಬ್ಬಕ್ಕೆ. ನಿಂಗಮ್ಮ ಕೆಲ್ಸ ಮಾಡಿದ್ರೆ ಗಟ್ಟಿ ಅವಸ ಮುಂದೆ ನಾನೇ ಗಟ್ಟಿ. ನೀವೇ ಗಟ್ಟಿ? ನಾನೇ ಗಟ್ಟಿ. ಅವಸ ಮುಂದೆ ಮುಂದಕ್ಕೆ ತಾಡಾದ್ರೆ ನನ್ನ ಕೊಂಡು ಬಿಡ್ತಾರ. ಹರಿಯದಾರ್ಗಿಂತ ನೀನೇ ಗಟ್ಟಿ? ಗಟ್ಟಿ. ಹ್ಮ್, ನನ್ ಸಸ್ತ್ರ ನಾ ಈಕೆ ಎದಕ್ಕೆ ಬರ್ತಾಳೆ ನಮ್ಮ ಹಿಂದೆ ಅಂತಾರ. ನೀವು ಸಸ್ತ್ರ ಅತ್ತೆ ಸಸ್ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ? ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಇಬ್ರು ಸಸ್ತ್ರ ಬರ್ತಾರ ಮತ್ ನಾನೊಬ್ಬಕ್ಕೆ ಹೋಗ್ತೀನಿ. ಒಬ್ಬ ಸಸಿ ಮನೆಯಾಗ ಒಬ್ಬ ಸಸಿ ಬ್ಯಾರೆ ಬ್ಯಾರೆ ಹೋಗಾಳಕ್ಕೆ ದೊಡ್ಡಕ್ಕೆ. ಅದಕ್ಕೆ ಹೋಗ್ತಾರೇನ್ರಿ ಅವ್ರು ಏನ್ ತಲ್ಸಿ ಊರಾಗ ಸಿಕ್ಕಲ್ ಊರಾಗ ಅಡವಾಗ ಸಿಕ್ಕರ ಅಡವಾಗ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತಾರ. ಬಹಳ ಕಷ್ಟ ಐತೆ ಜೀವನ. ಹ್ಮ್, ಜೀವನದಾಗ ಕಷ್ಟ ಐತಿ ಮತ್ತ ಇವಾಗ. ಹ್ಮ್, ಹೊಲ ಇತ್ತು ಅಂದ್ರೆ ಒಂದಿಷ್ಟ ಏನೋ ಆಸರೆ ಆಗಿತ್ತು, ಆಸರೆ ಆಗ್ತಿತ್ತು. ಮೊಮ್ಮಕ್ಕಳ ಶಿಕ್ಷಣ ಶಾಲೆ ಅದು ಇದು ಎಲ್ಲ ಹೆಂಗೆ? ಶಾಲೆಗೆ ಇವಾಗ ಕಳಿಸ್ತಲ್ರಿ. ಇಬ್ರು ಇದಾರ ಒಬ್ಬತ್ತಗ ಒಂದ್ ಹೆಣ್ಣು ಒಂದ್ ಗಂಡ ಅತ್ತ. ಇವಾಗ SLC ಓದಿಸಿ SLC ಮೇಲೆ ಎರಡು ಓದಿಸಿ ಬಿಟ್ಟು ಬಿಟ್ಟನ ಒಬ್ಬತ್ತು ನಡುಲತ್ತ. ದೊಡ್ಡತ್ತನು ಆಲೆ 3 ಹೆಣ್ಮಕ್ಳು ಹೋಗ್ಬಿಟ್ಟಾರ ಗಂಡನ ಮನೆಗೆ. ಒಬ್ಬತ್ತು ಈಗ ಬಾತೊಬ್ಬತ್ತು ಲಾರಿ ಕೆಲ್ಸಕ್ಕೆ ಹೋಗ್ಕನ್ ಗಂಡು ಮಗ. ನಾವು ಒಬ್ಬಕ್ಕೆ ಹೆಣ್ಮಕ್ಳು ಇರೋದು ಇನ್ನು ಒಬ್ಬತ್ತಗ. ಆಕೆ ಈಗ ಓದ್ತಾಳೆ SLC ಓದ್ತಾಳೆ. ಮತ್ತಿನ್ನು ಒಬ್ಬತ್ತಗ 3 ಇದಾರ, ಒಬ್ಬತ್ತು ಗಂಡು ಮಗ, ಇಬ್ರು ಹೆಣ್ಮಕ್ಳು. ನೀವು ಕಳೆ ತೆಗಿತೀರೋ ಹೋಗ್ತಿರಲ್ವಾ, ಎಂತ ಹುಲ್ಲು ಹೆಚ್ಚು ಬೆಳಿತೈತಿ ಆ ಭಾಗದಲ್ಲೆಲ್ಲ? ಅದು ಡಾಳಂಬ್ರಕ್ಕಂತ ಬರೀ ಜೇಕು ಇದು ಅಂಟ್ರಿಕೆ ಹುಲ್ಲು ಅಂಟ್ರಿಕೆ ಅವಾಗ ಜಾಸ್ತಿ ಇರ್ತಾವ. ನೀವು ಮೊದ್ಲು ನೋಡಿದ ಕಾಲಕ್ಕೆ ಕಳೆವನಲ್ಲಿ ಎಷ್ಟು ನಮೂನಿ ಇದೆ, ಎಷ್ಟು ನಮೂನಿ ಹುಲ್ಲು ಬೆಳಿತೈತಿ? ಅಯ್ಯೋ, ಅವು ಓಸ್ ಎಲ್ಲ ಊಟತಾವ, ಒಟ್ಟು ಸೊಪ್ಪು ಸೇದೆ ಎಲ್ಲದು ಊಟತೈತ್ರಿ. ಎಲ್ಲ ಕಳೆ ಎಲ್ಲದು ಊಟತೈತಿ, ಎಲ್ಲ ಹುಲ್ಲು. ನೀವ್ ಏನೇನ್ ಕರಿತಿದ್ರಿ ಅವಕ್ಕೆ? ಮತ್ತೆ ಕಾರ್ತಾನೆ ಅಂತಿದ್ವಿ, ಎತ್ನಕೊಂಡು ನುಲ್ಲು ಅಂತಿದ್ವಿ, ಜಿಗಳೆ ಅಂತಿದ್ವಿ, ಮತ್ತಿನ್ನ ಎರಡು ಯಾವ್ದ್ರ ಒಬ್ಬ. ಕಳೆಕ್ ಹೋಗಿ ಬಂದು ಅವ್ನು ಜೋಳ ತರ್ತಿದ್ವಿ ಆಗಿನ ದಾಗ ಇಸ್ಕೊಂಬಂದು ಕೂಲಿ. ಅದನ್ನ ಬೀಸ್ಕೊಂಡ್ ಬರ್ತದ್ದು ಅಲ್ಲ ಜನಕ್ಕೆ ಹೋಗಿ ಅಷ್ಟು ಮಾಡಿಬಿಡು ಅಷ್ಟು ಉಂಡ್ಬಿಟ್ರ ಅಂತಂತದ್ದು ಒಂದ್ 4 ರೇಟಿದ್ ಎಷ್ಟು ತೆಗಿತೀನಿ ಮತ್ತೆ ನಾನು. ಅಂದ್ರೆ ಅವಾಗ ಅವತ್ತಿನ ಕೂಲಿನೇ ಅವತ್ತಿನ ಊಟ, ಅವತ್ತಿನ ಕೂಲಿ ಅವತ್ತಿನ ಊಟ. ಅವಾಗ ಎಷ್ಟತ್ತಿದ್ರ ಕೂಲಿ ಇಸ್ಕೊಂಡ್ ಬರ್ಬೇಕು, ಜೋಳಕ್ಕೆ ಅಂಗಡಿಗೆ ಹೋಗ್ಬೇಕು ನಾವು. ಹಲಗಿ ನಿಂಗಮ್ಮ ಹಾಡೋದ್ರಗೂ ಫೇಮಸ್ ಅಂತೆ. ನಿಮ್ಗೆ ಮರಿಯಮ್ನಹಳ್ಳಿಯಲ್ಲೆಲ್ಲ ಹಾಡನ್ನ ಈ ಜನಪದ ಹಾಡುಗಳೆಲ್ಲ ಹಾಡ್ತೀರಿ ಅಂತ ಸನ್ಮಾನ ಮಾಡಿದ್ದಾರೆ. ಯಾವ್ದಾದ್ರು ಒಂದು ಹಾಡು ಸ್ವಲ್ಪ ನಮ್ಮ ಕೇಳುವರಿಗೆ ಕೇಳಿಸಿ. ಎತ್ತ ಎತ್ತಲೆ ಗೋಣೆ ಅಡ ಬಾಲ ಗಡಿ ದುರ್ಗ ಸುರುಟ ಸುರುಟ ಪುರದ ಸುರುಟ ಪಲ್ಲಕ್ಕಿ ಚೇಜೆ ನೂರಂದು ಕುಮಾರಿಕೆ ನುಡಸುವ ಹೆಗ್ಗಡಿ ಬಸವನ ತೆಕ್ಕೆಗಳು ಬೀದಿ ಉಚ್ಚಯ ನೋಡಿ ಮಂದಿಯ ಎದ್ದಿತ್ತು ಮರುಬಾಲ ತೆರಳಿತು ಒಡಿಯ ನಿನ್ನಾಣ್ಯಾಗ ಮುಡಿಬಾಗಿ ಶರಣಂದೆ ಇಂತ ಪಾಡದಾರಿ ಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ ಅರ್ಧ ಮಕ್ಕಳೆತ್ತಿಗೆಂದು ಪಂಚಾಂಗ ಕಟ್ಟಿಗೆಂದು ಸಾಲ ಮಂಟಮದಾಗ ಸಣ್ಣ ಬಣ್ಣಗಳಲ್ಲ ಒಂದು ವಾರಗಳಲ್ಲ ಮೈ ತುಂಬಿಟ್ಟಾಗಂದು ನಗಮಕದ ನೆಲ್ಲೇರು ನಾರಿ ಜನಕ್ಕೇರು ಹಂಪಮ್ಮಾಗ ಕರುಣ ಮದ್ದುಣು ಮಾಡೋ ನೆತ್ತೇರಿನ ಸುತ್ತ ಬೆಲ್ಲ ಸೂರಿ ಮಾಡೋನೆ ಮಾತಂಗ ನೀರಿ ರಥವ ಸಾಗಿಸಿ ಕೊಡೋನೆ ಇಂದಿಗೆ ನಮ್ಮದು ಕರುಮ ನಿರ್ಮಾಳಾಗಲೇ ಇಂತ ಪಾಡದಾರಿ ಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ ಪಂಪ ವಿರೂಪಾಕ್ಷೇಶ್ವರನ ಕೊಂಡಾಡಿದ್ರಿ. ನಿಮ್ಗೆ ಇವೆಲ್ಲ ಹಾಡುಗಳು ಹೆಂಗ್ ಕಲ್ತ್ರವ? ಎಷ್ಟೊಂದು ನೆನಪುಗಳು ಇಟ್ಕೊಂಡಿದ್ರಿ? ನಮ್ಮ ಅವನವ್ರು ಆಡ್ತಿದ್ರಿ, ನಮ್ಗೆ ಅವನ್ ಕಲ್ತ್ಕೊಂಡಿವ್ ನಾವು. ನಿಮ್ಮ ಹಾಡನ್ನ ಕೇಳಿ ಎಲ್ಲೆಲ್ಲಿ ನಿಮ್ಗೇನಾದ್ರು ಬಹುಮಾನ ಪ್ರಶಸ್ತಿ ಈ ತರದ ಬಂದವ? ಮರಮ್ನಳಗೊಂತಳು ಅವತ್ ಸನ್ಮಾನ ಆಗೈತಿ, ಒಂದು ಪ್ರಶಸ್ತಿ ಅಂತ ಕೊಟ್ರು ನಿಮ್ಗೆ. ನಿಮ್ ಜೊತೆಗೆ ಹಾಡೋರೆಲ್ಲ ಇನ್ನೂ ಗಟ್ಟಿಯಾಗಿದ್ದಾರೆ? ಗಟ್ಟಿಯಾಗಿದ್ದಾರೆ. ಅವ್ರು ಯಾವ್ಯಾವ ಹಾಡುಗಳನ್ನೆಲ್ಲ ಹಾಡ್ತೀರಮ್ಮ? ನಾವು ದೊಡ್ಡ ದೊಡ್ಡ ದೊಡ್ಡ ಕಥೆಗಳೆಲ್ಲ ಹಾಡ್ತೀರಾ? ದೊಡ್ಡ ದೊಡ್ಡ ಯಾವ್ಯಾವ ದೇವ್ರ ಕಥೆಗಳು? ಇದು ದೌರ್ಮೂರ್ದ ಹಾಡ್ತು, ಮತ್ತೆ ಸೂಲಿಯಲ್ಲಿಂದ ಹಾಡ್ತು, ಕೆಂಚಮ್ಮಂದ ಹಾಡ್ತು. ಅವ್ ನಾಕ್ ಹಾಡ್ತಾರೆ, ನಾಲ್ಕು ಹಾಡು. ನಿಮ್ಗೆಲ್ಲಾರ ಕರ್ಸ್ತಾರ ಮಳೆ ಗಿಳೆ ಬರ್ದಿದ್ರೆ ಹಾಡು? ಮಳೆ ಬರ್ಲದ್ರ ನಾವ್ ಈಗ್ನರ ಯಾರು ಕರ್ಸ್ತಾರ ಅವಾಗ ಎಲ್ಲ ನಾವ್ ಬರೀ ನಮ್ ಕೇರಿ ತುಂಬಾ ಮತ್ತೆ ಊರಾಗ ಕೂಡ ಆಡಿವಿ ನಾವು. ಮಳೆ ಬರ್ಲದ್ ಕೇಸ್ ಎಲ್ಲ ಅಲ್ಲಿ ಆಡ್ತಿದ್ವಿ. ಅವ್ ಹಿಂಗ ಆಡಕ್ ಹೋಗ್ತಿರಲ್ಲ ಏನ್ ಕೊಡ್ತಾರ ನಿಮ್ಗೆ? ಏನು ಕೊಡ್ತಿದ್ರು? ಯಾರು ರೊಕ್ಕ ಕೊಟ್ಟಿರ್ಲ, ಏನು ಅವ್ರ ಕೈಯಾಗಿದ್ದು ಎಲ್ಲಾರು ಹಾಕ್ತಿದ್ರು. ಅದನ್ನ ಹಂಚ್ಕೊಂತಿದ್ವಿ ನಾವು. ಅವಾಗಿನ ಕಾಲಕ್ಕೆ ರೂಪಾಯಿ 8 ಅಣಿ ಮಸ್ತ್ ಅಲ್ಲ ಅವಾಗಿನ ಕಾಲ. ಈಗ ಯಾರು ಆಡ್ಸೋದಲ್ರಿ? ಏನ್ ನಾಳೆ ಇದ್ರೆ ಶಿವರಾತ್ರಿ ದಿನದಿಂದ ನಮ್ಮ ಮೂಣ್ಯಾಗಂದೇ ಆಡ್ತೀವಿ ನಾವು. ಶಿವರಾತ್ರಿ ಶಿವರಾತ್ರಿಗೆ ಆಡ್ತೀವಿ. ಈ ವಾರ ಮಂಗಳವಾರ ಶುಕ್ರವಾರ ಹೆಣ್ಣು ಗುಡಿ ಮುಂದೆ ಹೆಣ್ಣು ದೇವ್ರ ಗುಡಿ ಮುಂದೆ ಯಾವಾಗ ಒಂದ್ತಾಡು ಅವ್ರಾಗಿ ಅಲ್ಲಿ ದುರ್ಗಮ್ಮನ್ ತಕ್ಕ ಕರೆದ್ರೆ ಆಡ್ತು, ಮತ್ತೆ ಇಲ್ಲಿ ಕಾಳಮ್ಮನ್ ಕಾರ್ತಿಕ್ ಇರ್ತೈತೆ ಅಲ್ಲ ಅವತ್ತು ಆಡ್ತು. ಮತ್ತೆ ಚಿಮ್ನಳ್ಳಿ ಬರ್ತಾಳಲ್ಲ ಅಲ್ಲಿಗೆ ಹೋಗಿ ಆಡ್ತು. ಈ ವರ್ಷ ಬರೀ ಹೋಗ್ಲೇ ಇಲ್ಲ, ಬರೀ ನಮ್ಮ ಒಲೆ ಮನೆನ ಬಂದ್ಬಿಟ್ರು. ಆವಾಗ ಇಬ್ರು ದೊಡ್ಡವರಾಗಿದ್ರು, ಮುದ್ದೆ ಹೋಗೋದಿಲ್ಲ ನಾವು, ಹೋಗೋದಿಲ್ಲ. ಚಿಮ್ನಳ್ಳಮ್ಮ ಅಂದ್ರೆ ಯಾವ ದೇವ್ರ ಅದು? ಇದು ಚಿಮ್ನಳ್ಳಮ್ಮ ಕುದುರೆ ಹಿಡ್ಕೊಂಡ್ ಬರ್ತಾರಲ್ಲ ಅವ್ರೆ ಚಾಕೆ ಚಿಮ್ನಳ್ಳಮ್ಮ ಅಂತಾರೆ. ಚೇಜಮ್ಮ ಚಿಮ್ನಳ್ಳಮ್ಮ ಅಂತೀವಿ ನಾವು. ದುರ್ಗಮ್ಮ ದುರ್ಗಮ್ಮ ಕೆಸರು ಚಿಮ್ನಳ್ಳಿ ದುರ್ಗಮ್ಮ ಅಂತಾರೆ. ಚಿಮ್ನಳ್ಳಿ ದುರ್ಗಮ್ಮನ ಮೇಲೆ ಒಂದ್ ಸಣ್ಣ ಹಾಡು ಹೇಳಿ. ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹರಿಯಾಳಕ ನನ್ನ ಅರದಿ ಹೋಗಿದ್ದಾಳೆ ಅರವತ್ತ ಡೊಳ್ಳೆ ನೋಡಸುತ್ತ, ಹೇಳವ ಮಜ್ಜನ ಕೋಗೋವೆ ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಅರವತ್ತ ಏಡೊಳ್ಳ ನುಡಸುತ್ತ ದುರ್ಗಮ್ಮ ಹರದಿ ಒಂಟಾಳೆ ಅಜ್ಜಾಲದಿಗೆ, ಹೇಳವ ಮಜ್ಜನ ಕೋಗುವೆ ಹೇಳವ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡು. ನಿಂತು ಅಳ್ಳಕ ನನ್ನ ಕೆಂಚಿ ಹೋಗೈದಾಳೆ ಕಂಚೆ ನಡೊಳ್ಳೆ ನೋಡ ಸೋತ, ಹೇಳೋ ಮಜ್ಜಣ ಕೋಗುವೆ ಹೇಳೋ ಮಜ್ಜಣ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಕಂಚೆನ ಎಡೊಳ್ಳೆ ನುಡಸೋತ ದುರ್ಗಮ್ಮ ಸಂಪಣ್ಣಂಟಾಳೆ ಅಜ್ಜಾಲದಿಗೆ, ಹೇಳೋ ಮಜ್ಜಣ ಕೋಗುವೆ ಹೇಳವ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ. ಹಡಿಯಗಲ್ಲ ಮೇಲ ಗಲ್ಲ ಗದ್ದೆ ಗಲ್ಲ ಗಚ್ಚನ ಗುಡಿ ನಂದ ಭವನಿ ಮಲ್ಲಿಗೂ ಅಕ್ಕಿ ಗಂಟು ಉಗ್ರಾಣದೊಳಗೆ ಓಕಳೆ ಕೊಂಡ ಗುರುಗೆ ತಕ್ಕ ಗುಡಿಯೇನಿಲ್ಲೇ ಜಂಗಾಮರಲ್ಲಿ ಜಾಣನೆ ಸೈಯಪ್ಪನ ಮಾ ತೆಂಗಿನೊಂಬಳಿ ದರ್ಸೋನೆ. ಉಗಾದಿ ಹೋಗಿ ಶ್ರಾವಣ ಬಂತ ಊರೂರ್ ಹಲ್ಲ ಗೊತ್ತಿಲೆದ್ದ ನೆಮಕ ತಕ್ಕ ನೆನಗಡಲೆ ಬಾಳಿ ಹಣ್ಣು ಬೆಲ್ಲ ದತ್ತ ಹಂಗೈರೆ ಸಿಂಬರು ಅತ್ತೆಗೆ ಬಂದವು ಕಳೆಡುಮುಕರಂತೆ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾ ತೆಂಗಿನ ಹೊಂಬಳಿ ದರ್ಶನೆ ತೆಂಗಿನ ಹೊಂಬಳಿ ದರ್ಶನಂತೆ ಶಿವನ ಮೈ ಮೇಲ ನಮನ ರೂಪ ಕಾಲಿಗಾಕೆನ ಕಾಲಗ ಗರೆ ನಡೆಗಾಕೆನ ಪಟ್ಟೆ ಉಡದರ ನೆತ್ತ ಮೇಲೆ ದುಂಜರ ಮುತ್ತಿನ ತೋರ ಕಿಡಿಗಣ್ಣಾನೆ ಪಾಟಾಳನು ಮಾ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾ ತೆಂಗಿನ ಹೊಂಬಳಿ ದರ್ಶನೆ ಅಡ್ಡ ನ್ಯಾಮದ ಹನುಮಾನಂತೆ ಗಿಡ್ಡ ನ್ಯಾಮದ ದಾಸರಂತೆ ಶಂಕ ಜಗಟೆ ಬಡವರಂತೆ ಮುಳ್ಳಾವಿನ ಮುಂಜಡುವರಂತೆ ಅಂಗೈರೆ ಸಿಂಬರು ಅತ್ತೆಗೆ ಬಂದವು ಕಳೆಡುಮುಕರಂತೆ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾಟೆಂಗೆ ನೊಂಬಳಿ ದರ್ಶನೆ. ಆದ್ರೂ ಇನ್ನೂ ಗಟ್ಟಿ ಇದೆ, ನಿಮ್ಮ ಧ್ವನಿ ಗಟ್ಟಿ ಇದೆ, ಚೆಂದಾಗಿ ಹಾಡ್ತೀರಿ. ಅವಾಗ ಹೆಂಗ್ ಹಾಡ್ತಿದ್ರಿ? ಅವಾಗ ಅಷ್ಟು ಪದ ಆಡ್ತಿದ್ದೀರಿ ನಾವು. ಕಳೆದಕ್ಕೆ ಹೋಗ್ಬಿಟ್ರೆ ನಿಂತು ಬಿಟ್ರೆ ಸಾಕು ಬರೀ ಪದ. ಕಳೆದಲ್ಲೆಲ್ಲ ಎಂತ ಹಾಡು ಹಾಡ್ತೀರಿ? ಯಾವನ ನಮ್ಮ ಮನ್ಸಿಗೆ ಬಂದದ್ದು ಬಿಸಕಲ್ ಮೇಳು ಮತ್ತೆ ದೊಡ್ಡ ದೊಡ್ಡ ಪದಗಳು ಎರಡ್ ದಿನ ಕಿಟ್ಟಿಟ್ಟಿಟ್ಟಿಟ್ ಹಾಡೋದು. ನಿಮ್ ಜೊತೆಗಿರೋರೆಲ್ಲ ಹಾಡ್ತಾರ ಕಳೆದಲ್ಲಿ? ಮತ್ತೆ ಇವ್ರು ಬರ್ತಾ ಇವ್ರು ಬಂದಿದ್ರಲ್ಲ ಅಂತಾರ ಬಂದ್ರೆ ಹಾಡ್ತಾನೆ ಇಲ್ಲದ್ರಿ ಎಲ್ಲ. ಈಗಿನ ಹೊಸಬ್ರೆಲ್ಲ ಕಲಿತಿದಾರ ಇಂತ ಹಾಡುಗಳು? ಇಂತ ಹಾಡು ಕಲಿಯೋದಲ್ರಿ ಅವ್ರು. ಇವಾಗ ಈಗ ಈ ಹಾಡು ಕಲಿಯೋದಲ್ಲ ಅವ್ರು, ಸಿನಿಮನ ಹಾಡು ಕಲಿತಾರ. ನಿಮ್ಗೆ ಈ ಹಾಡುಗಳನ್ನ ಕಲಿಸಿದವ್ರು ಯಾರು? ನಮ್ಮ ಅವನವ್ರ ಹಾಡ. ನಿಮ್ಮ ಅವನವ್ರ? ನಮ್ಮ ಅವನವ್ರ ಹಾಡಿರ. ನಿಮ್ಮ ಅವನ ಹೆಸರೇನು? ಕೆಂಚಮ್ಮ. ಕೆಂಚಮ್ಮ ತಾರಾನಗರದ. ಅವ್ರ ಬೇಸ್ ಬರ್ತಿದ್ದ ಹಾಡುಗಳೆಲ್ಲ? ಹಾಡು ಆಡ್ತಿದ್ರಿ. ನಮ್ಮವ್ವ ನಮ್ಮವನ್ ಮನೆ ಬಾಗ್ಲಾಗ ಹಾಕಿ ನಮ್ ದಾಡಮ್ಮ ಅವ್ರಿಬ್ರು ಆಡ್ತಿದ್ರು. ಎಲ್ಲೆಲ್ಲ ಹಾಡ್ತಿದ್ರು ಅವರೆಲ್ಲ? ಅವ್ರ ಎಲ್ಲೆಲ್ಲ ಅದ ಗುಡಿ ಮುಂದೆ ಮತ್ತೆ ಹಿಂಗ್ ಮಳೆ ಹೋದಾಗ ಮತ್ತೆ ಹೊಲ್ಗೊಳಗ ಅವಾಗ ಅಲ್ಲಿ ಹಿಂಗ ಅಲ್ಲಿ ಹೋಗ್ತಿತ್ತಲ್ರಿ ಹಾಡಕ್ಕೆ. ಎಲ್ಲಿ ಒಳ್ಳೇದು ನಿಂಗಮ್ಮರೆ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಕೂಲಿ ಕಾರ್ಮಿಕರಾಗಿ ನಿಮ್ ಜೀವನ ಮಾಡ್ತಾ ಇದ್ರಿ, ಜೊತೆಗೆ ಕಲಾವಿದ್ರು ಹೌದು, ಜನಪದ ಹಾಡುಗಳನ್ನ ಸಾಕಷ್ಟು ತಲೆಯಲ್ಲಿ ತುಂಬಿಕೊಂಡಿದ್ರಿ, ನಾಲ್ಗೆ ಮೇಲೆ ಸಾವಿರಾರು ಹಾಡುಗಳಿದ್ದಾವೆ. ಈ ಅನುಭವಗಳನ್ನೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀಮತಿ ಹಲಗಿ ನಿಂಗಮ್ಮ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಬರಗು ಎಂದು ಹೇಳುತ್ತಿದ್ದಂತೆ ಇದೇನು ಅಂಥದ್ದೊಂದು ಬೆಳೆ ಇದೆ ಎಂದು ಬೆಕ್ಕಸ ಬೆರಗಾಗುವ ಇಂದಿನ ಜನಾಂಗಕ್ಕೆ ಇದೊಂದು ಇತಿಹಾಸ ಪ್ರಸಿದ್ಧ ನವಶಿಲಾಯುಗದ ಕಾಲದಲ್ಲೇ ಬೆಳೆಯುತ್ತಿದ್ದ ಕಿರುಧಾನ್ಯ ಬೆಳೆ ಎಂದು ಪುನಃ ಈಗ ಪರಿಚಯಿಸಬೇಕಾಗಿದೆ. ಕಿರುಧಾನ್ಯ ಅಥವಾ ಸಣ್ಣ ಕಾಳಿನ ಬೆಳೆಗಳಲ್ಲಿ ರಾಗಿ, ನವಣೆ, ಸಾವೆ, ಬರಗು, ಊದಲು, ಹರ್ಕ ಮುಂತಾದವುಗಳು ಸೇರುತ್ತವೆ. ಇವು ನಮ್ಮ ದೇಶದ ಪ್ರಮುಖ ಕಿರುಧಾನ್ಯ ಬೆಳೆಗಳಾಗಿದ್ದು ವಿಸ್ತೀರ್ಣ ಮತ್ತು ಉತ್ಪಾದನೆಯ ದೃಷ್ಟಿಯಿಂದ ಒಂದು ಮಹತ್ವದ ಸ್ಥಾನ ಪಡೆದಿವೆ. ಸಣ್ಣ ಕಾಳಿನ ಬೆಳೆಗಳನ್ನು ಭಾರತದಲ್ಲಿ ಸುಮಾರು 2.5 ದಶಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯುತ್ತಿದ್ದು ಸುಮಾರು 3 ದಶಲಕ್ಷ ಟನ್ಗಳಷ್ಟು ಧಾನ್ಯಗಳನ್ನು ಉತ್ಪಾದಿಸಲಾಗುತ್ತಿದೆ. ಇವು ಅಲ್ಪಾವಧಿ ಬೆಳೆಗಳಾಗಿದ್ದು ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿರುವುದಲ್ಲದೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಕಡಿಮೆ ಆಳದ ಫಲವತ್ತತೆ ಇಲ್ಲದಿರುವ ಮಣ್ಣಿನಲ್ಲಿಯೂ ಸಹ ಸರಳ ಬೇಸಾಯ ಪದ್ಧತಿಯಿಂದ ಬೆಳೆಯುವಂಥ ಬೆಳೆಗಳಾಗಿವೆ. ಅಲ್ಲದೆ ಶುಷ್ಕದಿಂದ ಅತಿ ಶುಷ್ಕ ವಾತಾವರಣವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದು ತೇವಾಂಶ ದೊರೆತ ಕೂಡಲೇ ಹುಲುಸಾಗಿ ಬೆಳೆಯುತ್ತವೆ. ಕರ್ನಾಟಕ ರಾಜ್ಯದ ಆಹಾರ ಉತ್ಪಾದನೆಯಲ್ಲಿ ಕಿರುಧಾನ್ಯ ಬೆಳೆಗಳಿಗೆ ಒಂದು ಪ್ರಮುಖ ಸ್ಥಾನ ಇದೆ. ನಮ್ಮ ವೈವಿಧ್ಯಮಯ ಆಹಾರ ಕ್ರಮ ಇಂದು ಭತ್ತ, ಗೋಧಿಯಂಥ ಕೆಲವೇ ಬೆಳೆಗಳ ಸುತ್ತ ಬೆಳೆಯುತ್ತಿದ್ದು ಇದು ಆರೋಗ್ಯಪೂರ್ಣ ಬೆಳವಣಿಗೆಯಲ್ಲ. ಜೊತೆಗೆ ಪಡಿತರ ವ್ಯವಸ್ಥೆ ಕೆಲವೇ ಬೆಳೆಗಳನ್ನು ಒದಗಿಸ್ತಾ ಇರೋದರಿಂದ ನಮ್ಮ ಆಹಾರ ಪದ್ಧತಿಗಳೇ ಬದಲಾಗುತ್ತಿವೆ. ಇದರಿಂದಾಗಿ ಹಲವಾರು ಬೆಳೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿವೆ. ಅಂಥವುಗಳಲ್ಲಿ ಬರಗು ಒಂದು. ಬೆಳೆ ನೋಡಲು ಸಾವೆಯಂತಿರುತ್ತದೆ, ಕಾಳು ನವಣೆಗಿಂತಲೂ ದಪ್ಪ. ಪನಿಬರಗು, ವರಿಗೆ, ವರದಕ್ಕಿ ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಡುವ ಬರಗು ಒಣ ಬೇಸಾಯಕ್ಕೆ ಸೂಕ್ತ ಬೆಳೆ. ಗುಡ್ಡಗಾಡು ಪ್ರದೇಶ ಹಾಗೂ ಮೈದಾನ ಪ್ರದೇಶಗಳಲ್ಲಿ ಬೆಳೆಯುವ ಬರಗು ಬರಗಾಲಕ್ಕೂ ಸೈ. ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ಬಿಹಾರ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಬರಗನ್ನು ಬಿಹಾರದಲ್ಲಿ ಮುಂಗಾರಿನ ಮುಖ್ಯ ಬೆಳೆಗೆ ಮೊದಲು ಅಥವಾ ಹಿಂಗಾರಿನ ಬೆಳೆಯ ಕಟಾವಿನ ನಂತರ ಹೀಗೆ ವರ್ಷವಿಡೀ ಬೆಳೆಯುತ್ತಾರೆ. ಎಲ್ಲ ಕಿರುಧಾನ್ಯ ಬೆಳೆಗಳಲ್ಲಿ ಬರಗು ಅಲ್ಪಾವಧಿಯಾದಾಗಿದ್ದು ಬಿತ್ತಿದ 65-70 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಬಿತ್ತಿದ ಬಳಿಕ 12 ಬಾರಿ ಮಳೆ ಉದುರಿದ್ರೂ ಸಾಕು, ಭರವಸೆಯ ಬೆಳೆ ಬರಗು.